ಅಥವಾ ಸಣ್ಣೆಂಬ ಅಂದ್ರೆ ಸೆಣಬು ಸೆಣಬು ಇರಬಹುದು, ಇವುಗಳನ್ನು ಸಹಿತ ನಾವು ನಮ್ಮ ಕೃಷಿ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಹಾಯಧನದಲ್ಲಿ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರಮುಖವಾಗಿ ನಮ್ಮ ಕೃಷಿ ಇಲಾಖೆಯಿಂದ ರೈತರು ಹೆಚ್ಚಾಗಿ ಈ ಕೃಷಿ ಯಂತ್ರೋಪಕರಣಗಳನ್ನ ಬೇಡಿಕೆ ಸಾಮಾನ್ಯವಾಗಿ ಪ್ರತಿ ವರ್ಷ ಇದೇ ಇರುತ್ತೆ. ಟ್ರ್ಯಾಕ್ಟರ್ ಚಾಲಿತ ಕೃಷಿ ಯಂತ್ರೋಪಕರಣಗಳನ್ನ ನಾವು ನಮ್ಮ SMEM ಕಾರ್ಯಕ್ರಮ ಅಂದ್ರೆ ಕೇಂದ್ರ ಪುರಸ್ಕೃತ ಒಂದು ಕಾರ್ಯಕ್ರಮ ಮತ್ತು ಇದಕ್ಕೆ ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ಸಹಿತ ಸಹಾಯಧನ ಇರುತ್ತೆ. ಈ ಒಂದು ಕಾಂಬಿನೇಷನ್ ಅಲ್ಲಿ ಟ್ರ್ಯಾಕ್ಟರ್ ಚಾಲಿತ ಕೃಷಿ ಯಂತ್ರೋಪಕರಣಗಳು ಅಂದ್ರೆ ನಾದು ರೋಟೋವೇಟರ್ ಇರ್ಬೋದು, ಥ್ರಾಶರ್ ಇರ್ಬೋದು, ಅಥವಾ ಕಲ್ಟಿವೇಟರ್ ಇರ್ಬೋದು, ಡಿಸ್ಕ್ ಹ್ಯಾರೋ ಇರ್ಬೋದು, ಇಂತ ಅನೇಕ ಭೂಮಿ ಸಿದ್ಧತಾ ಉಪಕರಣಗಳನ್ನು ನಾವು ಸಹಾಯಧನದಲ್ಲಿ ರೈತರಿಗೆ ವಿತರಣೆ ಮಾಡ್ತಾ ಇದೀವಿ. ಹೇಳಿ ಸರ್, ಮುಂದುವರೆದ ಒಂದು ಯೋಜನೆಗಳ ಬಗ್ಗೆ. ಕೃಷಿ ಯಾಂತ್ರೀಕರಣಗಳ ಬಗ್ಗೆ ಹೇಳಿದ್ದೆ ನಾನು. ಹೌದು ಸರ್. ಈಗ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಫೋರ್ ಡ್ರಾಪ್ ಮೋರ್ ಕ್ರಾಪ್ ಅಂತಕ್ಕಂಥ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ನೀರಿನ ಸದ್ಬಳಕೆ ಆಗಬೇಕು, ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬೆಳೆದು ಉಪಯೋಗಿಸಿಕೊಂಡು ಬಿಟ್ಟು ಹೆಚ್ಚಿನ ಪ್ರದೇಶದಲ್ಲಿ ರೈತರು ಬೆಳೆಗಳನ್ನು ಬೆಳಿಬೇಕು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಉತ್ಪಾದನೆ ಕೈಗೊಂಡು ಒಂದು ಹೆಚ್ಚಿನ ಲಾಭ ಪಡಿಬೇಕು ಅಂತ ಹೇಳಿಬಿಟ್ಟು ತುಂತುರು ನೀರಾವರಿ ಘಟಕಗಳು ಅಂದ್ರೆ ಏನು ಸ್ಪ್ರಿಂಕ್ಲರ್ಸ್ ಅಂತ ಹೇಳಿಬಿಟ್ಟು ಸಾಮಾನ್ಯವಾಗಿ ರೈತರು ಕರೀತಾರೆ, ಅದು ಆ ಒಂದು ಕೊಡತಕ್ಕಂತ ಒಂದು ಯೋಜನೆ ಸಹಿತ ನಮ್ಮ ಕೃಷಿ ಇಲಾಖೆಯಿಂದ ನಾವು ಕೂಡ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಸಾಮಾನ್ಯವಾಗಿ ಸಾಕಷ್ಟು ರೈತರು ಇದರ ಒಂದು ಸದುಪಯೋಗ ಪಡ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು 63 mm ಅಂದ್ರೆ ಸಾಮಾನ್ಯವಾಗಿ ರೈತರು 2 ಇಂಚು 2.5 ಇಂಚ್ ಅಂತ ಕರೀತಾರೆ, 63 mm ಅಥವಾ 75 mm ಅವರಲ್ಲಿ ಲಭ್ಯ ಇರತಕ್ಕಂತ ನೀರಿನ ಪ್ರಮಾಣದ ಮೇಲೆ ಒಂದು ಸ್ಪ್ರಿಂಕ್ಲರ್ ಗಳನ್ನ ಕೊಡ್ತಕ್ಕಂತ ಒಂದು ಯೋಜನೆಯನ್ನು ಮಾಡ್ತಾ ಇದೀವಿ. ರೈತರು ದಾಖಲೆಗಳನ್ನ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಅಂದ್ರೆ ತಮ್ಮ ವ್ಯಾಪ್ತಿಗೆ ಬರತಕ್ಕಂತ ರೈತ ಸಂಪರ್ಕ ಕೇಂದ್ರಗಳಿಗೆ ದಾಖಲೆಗಳನ್ನು ಸಲ್ಲಿಸಿ ಪಡೆಯೋದಕ್ಕೆ ಒಂದು ಅವಕಾಶ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ ಅನುದಾನ ಲಭ್ಯ ಇದೆ. ಸರ್, ಈಗ ಮತ್ತೆ ಈಗಾಗಲೇ ಸುಮಾರು ರೈತ ಬಾಂಧವರೆಲ್ಲ ಕೇಳ್ತಾ ಇದ್ರು ಕಟಾವ್ ಮಾಡಬೇಕಾದ್ರೆ ಟಾರ್ಪಲ್ಲಿನ ಒಂದು ಇದು ಆಗ್ತಾ ಇದೆ ಅಂತ. ಈ ಒಂದು ಯೋಜನೆ ಯಾವ ರೀತಿಯಿಂದ ಮತ್ತೆ ಯಾವ ಒಂದು ಮುಖ್ಯ ಒಂದು ಹೆಡ್ಡಿಂಗ್ ಅಲ್ಲಿ ಇದು ಅನುಷ್ಠಾನ ಆಗ್ತಾ ಇದೆ ಸರ್? ಇದು ಕೃಷಿ ಸಂಸ್ಕರಣೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮ ಮತ್ತು ಇನ್ನೊಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಇದೆ, ಎರಡು ಸ್ಕೀಮ್ ಅಲ್ಲಿನೂ ನಮ್ಮಲ್ಲಿ ಸರಬರಾಜು ವ್ಯವಸ್ಥೆ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೇಡಿಕೆ ಅನುಸಾರ ಆನಂತರ ನಮ್ಮ ಕೇಂದ್ರ ಕಚೇರಿಯಿಂದ ಲಭ್ಯವಿರತಕ್ಕಂಥ ಅನುದಾನದ ಆಧಾರದ ಮೇಲೆ ಎಲ್ಲ ಜಿಲ್ಲೆಗಳಿಗೆ ಅನುದಾನವನ್ನು ನೀಡಿ ಈ ಒಂದು ಟಾರ್ಪಲ್ಗಳನ್ನು ಸರಬರಾಜು ಮಾಡಿ ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯವನ್ನು ನಾವು ನಮ್ಮ ಕೃಷಿ ಇಲಾಖೆಯಿಂದ ಮಾಡ್ತಾ ಇದ್ದೀರಾ ಸರ್? ಆಮೇಲೆ ಈಗ ಸದ್ಯ ಕೃಷಿ ಬೆಳೆಗಳಿಗೆ ಬಂದರೆ ಭತ್ತದ ಬೀಜದ ಲಭ್ಯತೆ, ಮೆಕ್ಕೆಜೋಳದ ಬೀಜದ ಲಭ್ಯತೆ, ಜೊತೆಗೆ ರಾಗಿ ಬೀಜದ ಒಂದು ಲಭ್ಯತೆ ಬಗ್ಗೆ ಹೇಳ್ಬೋದಾ ಸರ್ ಶಿವಮೊಗ್ಗ ಜಿಲ್ಲೆಗೆ? ಆ ಒಂದು ಬಿತ್ತನೆ ಬೀಜ ವಿತರಣೆಯ ಕಾರ್ಯಕ್ರಮಕ್ಕೆ ಬಂದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಮಾನ್ಯವಾಗಿ ಭತ್ತ ಒಂದು ಪ್ರಮುಖ ಬೆಳೆ, ಜೊತೆಗೆ ಮುಸುಕಿನ ಜೋಳ, ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ ರಾಗಿ ಮತ್ತು ಇತರೆ ಅಲ್ಪ ಪ್ರಮಾಣದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಭತ್ತದ ಬೀಜವನ್ನು ಆಯಾ ತಾಲೂಕುಗಳಲ್ಲಿ ರೈತರಿಗೆ ಬೇಡಿಕೆ ಇರತಕ್ಕಂಥ ತಳಿಗಳನ್ನು ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ನಮ್ಮ ನೋಟಿಫೈಡ್ ವೆರೈಟೀಸ್ ಅಂತ ಏನು ಕರಿತೀವಿ ಅವುಗಳನ್ನು ವಿತರಣೆ ಮಾಡ್ತಕ್ಕಂಥ ನಾವು ಒಂದು ಕ್ರಮವನ್ನು ಅನುಸರಿಸ್ತಾ ಇದ್ದೀವಿ. ಇಲ್ಲಿ ಭತ್ತದ ಬೆಳೆಗೆ ಪ್ರತಿ ಕೆಜಿಗೆ 8 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದೀವಿ. ಮುಸುಕಿನ ಜೋಳಕ್ಕೆ ಪ್ರತಿ ಕೆಜಿಗೆ 20 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದೀವಿ. ಸಾಮಾನ್ಯವಾಗಿ ಮುಸುಕಿನ ಜೋಳ 5 ಕೆಜಿ ಪ್ಯಾಕೆಟ್ ಬರುತ್ತೆ ಹಾಗೂ ಭತ್ತ 25 ಕೆಜಿ ಪ್ಯಾಕೆಟ್ ಬರುತ್ತೆ. ಇದು ಜಮೀನು ನೋಡಿಕೊಂಡು ಕೊಡ್ತಕ್ಕಂಥ ವ್ಯವಸ್ಥೆನೇ ಅಥವಾ ಅವರು ಸಣ್ಣ ರೈತರು, ಅತಿ ಸಣ್ಣ ರೈತರು, ದೊಡ್ಡ ರೈತರು, ಮಧ್ಯಮ ರೈತರು ಈ ತರ ಏನಾದ್ರೂ ಇದೆಯಾ ಸರ್? ಈಗ ಏನಂದ್ರೆ ಎಲ್ಲಾ ರೈತರಿಗೂ ಇದು ಒಂದು ಸೌಲಭ್ಯ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಗರಿಷ್ಠ 2 ಹೆಕ್ಟರ್ವರೆಗೆ ಅಂದ್ರೆ 2 ಎಕರೆವರೆಗೆ ನಾವು ಬಿತ್ತನೆ ಬೀಜಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ಅಂದ್ರೆ ಅವರ ಹಿಡುವಳಿಗೆ ಅನುಸಾರವಾಗಿ 20 ಗುಂಟೆಯಿಂದ ಹಿಡಿದು 5 ಎಕರೆವರೆಗೆ ಇರತಕ್ಕಂಥ ರೈತರಿಗೆ ಅವರ ಹಿಡುವಳಿಗೆ ಅನುಸಾರವಾಗಿ ನಾವು ಬಿತ್ತನೆ ಬೀಜವನ್ನು ಕೊಡ್ತೇವೆ. ಇಲ್ಲಿವರೆಗೆ ಸರ್ ಈಗ ಎಷ್ಟು ತಮ್ಮ ಒಂದು ಇಲಾಖೆಯಿಂದ ನಮ್ಮ ಜಿಲ್ಲೆಗೆ ಈ ವರ್ಷ 8,600 ಕ್ವಿಂಟಲ್ನಷ್ಟು ಇಲಾಖಾ ಸಹಾಯಧನದಲ್ಲಿ ವಿತರಿಸಲಾಗಿದೆ. ವಿತರಿಸಣೆಗೆ ಒಂದು ಒಂದು ಗುರಿ ಇತ್ತು, ಅದರಲ್ಲಿ ನಾವು 7,600 ಚಿಲ್ಲರೆ ಈಗಾಗಲೇ ಆನಂತರ ಸರಿಸುಮಾರು 5,500 ಕ್ವಿಂಟಲ್ ಮೇಲೆ ಈಗ ಆಲ್ರೆಡಿ ನಾವು ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡಿದೀವಿ ಹಾಗೂ ಈ ಒಂದು ಪ್ರಕ್ರಿಯೆ ಇನ್ನು ಚಾಲ್ತಿಯಲ್ಲಿದೆ. ಸರ್, ಈಗ ಮತ್ತೆ ಯೋಜನೆಗಳ ಬಗ್ಗೆ ಬಂದ್ರೆ ಪ್ರಮುಖವಾಗಿ ಈಗ ತಾನೇ ತಾವು ಹೇಳ್ತಾ ಇದ್ರಿ ಅಂದ್ರೆ ಸಂಸ್ಕರಣದ ಬಗ್ಗೆ ಹೇಳ್ತಾ ಇದ್ರಿ, ಇದಾದ್ಮೇಲೆ ಸರ್ ಮತ್ತೆ ಯಾವ ಒಂದು ಯೋಜನೆ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂದುವರೆದು PMFME ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ತಾವು ಒಂದು ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್. ಈ ಸಂಸ್ಕರಣಾ ಘಟಕಗಳನ್ನ ನಾವು ಕೃಷಿ ಇಲಾಖೆಯಿಂದ ಕೊಡತಕ್ಕಂತ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಸಾಕಷ್ಟು ರೈತ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಕರಣಾ ಘಟಕಗಳನ್ನ ಪಡೆದು ತಮ್ಮ ಹಳ್ಳಿಯಲ್ಲೇನೆ ಸ್ವಂತ ಒಂದು ಉದ್ಯಮವನ್ನ ಸ್ಥಾಪನೆ ಮಾಡಿದ್ದಾರೆ. ಆ ನಂತರ ಈ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಹಿಂದೆ ಕಾರ್ಯಕ್ರಮವನ್ನ ಸರಿಸುಮಾರು 10 ವರ್ಷಗಳ ಹಿಂದೆನೇ ಈ ಕಾರ್ಯಕ್ರಮ ಆರಂಭವಾಗಿತ್ತು, ಕೃಷಿ ಭಾಗ್ಯ ಯೋಜನೆ ಅಂತ ಹೇಳ್ಬಿಟ್ಟು. ಇದೊಂದು ರೈತರಿಗೆ ತುಂಬಾ ಅನುಕೂಲ ಆಗ್ತಕ್ಕಂತ ಒಂದು ಕಾರ್ಯಕ್ರಮ ಇದು. ಈ ಒಂದು ಯೋಜನೆಯಡಿ ರೈತರಿಗೆ ಕೃಷಿ ಹೊಂಡಗಳನ್ನ ಅಂದ್ರೆ ರೈತರಿಗೆ ಕ್ರಿಟಿಕಲ್ ಸ್ಟೇಜಸ್ ಅಂತೀವಿ, ಕೆಲವೊಂದು ಸಂದಿಗ್ಧ ಹಂತದಲ್ಲಿ ರೈತರಿಗೆ ಖುಷ್ಕಿ ಜಮೀನು ಹೊಂದಿರತಕ್ಕಂಥ ರೈತರಿಗೆ ನೀರಿಂದು ಸೌಲಭ್ಯ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಈ ರೈತರು ಈ ಕೃಷಿ ಭಾಗ್ಯ ಯೋಜನೆಯಡಿ ನಾವು ಒಂದು ಕೃಷಿ ಹೊಂಡವನ್ನು ಮಾಡಿಕೊಂಡಿದ್ದಲ್ಲಿ ಅವರು ಮಳೆಗಾಲದಲ್ಲಿ ಬರ್ತಕ್ಕಂಥ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಅಥವಾ ತಮ್ಮದೇ ಏನಾದರೂ ಬೋರ್ವೆಲ್ಗಳಿದ್ರೆ ಆ ನೀರನ್ನು ಸಹಿತ ಅದರಲ್ಲಿ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಸಂದಿಗ್ಧ ಹಂತದಲ್ಲಿ ನೀರಿನ ಕೊರತೆ ಏನಾದರೂ ಬೆಳೆಗಳಿಗೆ ಕಂಡು ಬಂದಲ್ಲಿ ಆ ಒಂದು ನೀರನ್ನ ಉಪಯೋಗಿಸ್ಕೊಂಡ್ಬಿಟ್ಟು ತಮ್ಮ ಬೆಳೆಗಳಿಗೆ ನೀರು ಉಣಿಸತಕ್ಕಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಮೊದಲು ಕೇವಲ ಕೃಷಿ ಹೊಂಡಗಳಿಗೆ ಮಾತ್ರ ಸೀಮಿತ ಇತ್ತು, ಆದ್ರೆ ಇದನ್ನ ಈಗ ಒಂದು ಪ್ಯಾಕೇಜ್ ಸಿಸ್ಟಮ್ ಅಲ್ಲಿ ತಂದಿದ್ದಾರೆ. ಈ ಒಂದು ಕೃಷಿ ಭಾಗ್ಯ ಯೋಜನೆ ಕೃಷಿ ಹೊಂಡವನ್ನ ಮಾಡ್ಕೊಳ್ತಕ್ಕಂಥ ರೈತರು ಕೃಷಿ ಹೊಂಡದ ಜೊತೆಗೆ ಅದಕ್ಕೆ ಬಂಡಿಂಗ್ ಅಂತ ಮಾಡ್ಬೇಕಾಗತ್ತೆ, ಆ ನಂತರ ಫೆನ್ಸಿಂಗ್ ಅಂತ ಮಾಡ್ಬೇಕಾಗತ್ತೆ, ಆ ನಂತರ ಇದೇ ಒಂದು ಯೋಜನೆಯಲ್ಲಿ ರೈತರು ಏನಾದರೂ ಸ್ಪ್ರಿಂಕ್ಲರ್ಗಳನ್ನು ಪಡಿತಾರೆ ಅಂತಂದ್ರೆ ಅದನ್ನು ಕೊಡಿಸೋದಕ್ಕೆ ಅವಕಾಶ ಇದೆ. ಆ ನಂತರ ಅವ್ರೇನಾದ್ರೂ ಡೀಸೆಲ್ ಪಂಪ್ ಸೆಟ್ ಬೇಕು ಹೇಳಿದರೆ ಅದನ್ನು ಕೊಡಿಸ್ತಕ್ಕಂಥ ಅವಕಾಶ ಇದೆ. ಈ ಫೆನ್ಸಿಂಗ್ ಮತ್ತು ಈ ಒಂದು ಪ್ಯಾಕೇಜ್ ಸಿಸ್ಟಮ್ ಅಂತ ಯಾಕೆ ಮಾಡಿದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸಿರಬಹುದು ಸಾಕಷ್ಟು ಬಾರಿ ಆಮೇಲೆ ಟಾರ್ಪಲ್ಗಳನ್ನು ಕೊಡ್ತಕ್ಕಂಥ ಅಂದ್ರೆ ಹೊದಿಕೆ ನೀರು ಹಿಂಗಿ ಹೋಗದಂಗೆ ಮತ್ತು ಭೂಮಿಗೆ ಇಳಿದು ಹೋಗದಂಗೆ ಟಾರ್ಪಲ್ಗಳನ್ನು ಕೊಡ್ತಕ್ಕಂಥ ಒಂದು ಪ್ಯಾಕೇಜ್ ಸಿಸ್ಟಮ್ ಅಲ್ಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ತಮ್ಮ ವ್ಯಾಪ್ತಿ ಅಂದ್ರೆ ತಮಗೆ ಏನು ಹಿಡುವಳಿ ಇರುತ್ತಲ್ಲ ಅದರ ಅನುಸಾರ ರೈತರು 10x10 ಮೀಟರ್, 12x12 ಮೀಟರ್, 15x15 ಮೀಟರ್, 18x18 ಮೀಟರ್ ಮತ್ತು 11x21 ಮೀಟರ್ ಈ ಒಂದು ಅಳತೆಯ ಕೃಷಿ ಹೊಂಡಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಈ ಒಂದು ಯೋಜನೆಯಲ್ಲಿ ರೈತರಿಗೆ SC ಮತ್ತು ST ರೈತರಿಗೆ 90% ಸಹಾಯಧನ ಮತ್ತು ಸಾಮಾನ್ಯ ರೈತರಿಗೆ 80% ಸಹಾಯಧನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಇದೊಂದು ಅತ್ಯುತ್ತಮ ಕಾರ್ಯಕ್ರಮ. ಕಳೆದ ವರ್ಷದಿಂದ ಮತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈ ವರ್ಷನೂ ಈ ಕಾರ್ಯಕ್ರಮ ತಮ್ಮ ತಾಲೂಕುಗಳಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ರೈತರು ತಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಮಾಡ್ಕೋಬಹುದು. ಸಂಕ್ಷಿಪ್ತವಾಗಿ ನಮ್ಮ ಕೃಷಿ ಇಲಾಖೆಯಿಂದ ದೊರೆತಕ್ಕಂಥ ಕೆಲವೊಂದು ಸ್ಕೀಮ್ಗಳನ್ನ ಅಂದ್ರೆ ಯೋಜನೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಹೇಳಿದ್ದೀನಿ, ಬಿತ್ತನೆ ಬೀಜ, ತುಂತುರು ನೀರಾವರಿ ಘಟಕಗಳು, ಕೃಷಿ ಯಾಂತ್ರೀಕರಣ, ಕೃಷಿ ಸಂಸ್ಕರಣೆ, ಪ್ರಧಾನಮಂತ್ರಿಗಳ ಕೃಷಿ ಸಂಸ್ಕರಣಾ ಘಟಕ, ಕೃಷಿ ಭಾಗ್ಯ ಯೋಜನೆ, ಆ ನಂತರ ನಮ್ಮಲ್ಲಿ ಸಸ್ಯರಕ್ಷಣೆ ಯೋಜನೆ ಅಡಿಯಲ್ಲಿ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೆ ಏನಾದರೂ ಕೀಟ ಮತ್ತು ರೋಗ ಬಾಧೆಗಳು ಕಂಡು ಬಂದಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಲಭ್ಯವಿರತಕ್ಕಂಥ ಅನುದಾನದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನದಲ್ಲಿ ಸಸ್ಯರಕ್ಷಣಾ ಔಷಧಿಗಳನ್ನು ಸಹ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ನಮ್ಮಲ್ಲಿ ದೇಶಿ ತಳಿಗಳ ಸಂರಕ್ಷಣೆಗೆ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇದೆ. ಈಗಾಗಲೇ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ 105 ದೇಶಿ ತಳಿಗಳನ್ನು ಸಂರಕ್ಷಣೆಗಾಗಿ ಸಂಗ್ರಹಿಸಿ ಅವುಗಳನ್ನು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದೇ ರೀತಿ ನಾವು ಆಹಾರ ಭದ್ರತೆಯ ಬಗ್ಗೆನೂ ಒಂದು ಕಾರ್ಯಕ್ರಮ ಮತ್ತು ಖಾದ್ಯ ತೈಲಗಳ ಬಗ್ಗೆ ಒಂದು ಕಾರ್ಯಕ್ರಮದ ಬಗ್ಗೆನೂ ತಮಗೆ ಹೇಳಿದ್ದೀವಿ. ಹಾಗೆ ಅದೇ ರೀತಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿಯ ಬಗ್ಗೆನೂ ನಾವು ಹೇಳಿದ್ದೀವಿ. ನಮ್ಮ ಜಿಲ್ಲೆಗೆ 40 ಕ್ಲಸ್ಟರ್ಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ತಾಲೂಕಿನಲ್ಲಿ ಆಗಿರತಕ್ಕಂಥ 2-3 ಗ್ರಾಮ ಪಂಚಾಯತಿನ ಸೇರಿಬಿಟ್ಟು ಒಂದು ಕ್ಲಸ್ಟರ್ಗಳನ್ನು ಮಾಡಿದ್ದಾರೆ. ಆ ಒಂದು ಕ್ಲಸ್ಟರ್ಗಳಲ್ಲಿ ತಮ್ಮ ಗ್ರಾಮ ಬಂದಿದ್ರೆ ತಾವೇನಾದರೂ ನೈಸರ್ಗಿಕ ಕೃಷಿ ಅಂತ ಹೋಗ್ಬೇಕು ಅಂದ್ರೆ ತಾವು ದಯಮಾಡಿ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ತಾವು ನೋಂದಾಯಿಸಿಕೊಳ್ಳಕ್ಕೆ ಒಂದು ಅವಕಾಶ ಇದೆ. ಸಾವಯವ ಇಂಗಾಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಮಣ್ಣಿನ ಇಂಗಾಲದ ಒಂದು ಪ್ರಮಾಣವನ್ನ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನ್ ಕರಿತೀವಿ, ಸಾವಯವ ವಸ್ತುವನ್ನ ಅದನ್ನ ಹೆಚ್ಚಿಗೆ ಮಾಡೋದಕ್ಕೆ ನಮ್ಮ ಇಲಾಖೆಯಿಂದ ಹಸಿರೆಲೆ ಗೊಬ್ಬರ ಬೀಜಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಸಿರಿಧಾನ್ಯ ಕಾರ್ಯಕ್ರಮ ಇದೆ, ಸಿರಿಧಾನ್ಯಗಳನ್ನು ಬೆಳೀತಕ್ಕಂತ ರೈತರಿಗೆ ಪ್ರೋತ್ಸಾಹಧನವಾಗಿ ಹೆಕ್ಟರ್ಗೆ 10,000 ಕೊಡ್ತಕ್ಕಂತ, ಅಂದ್ರೆ ಅತ್ಯಂತ ಕಡಿಮೆ ಮಳೆ ಮತ್ತು ಸ್ವಲ್ಪ ಕಡಿಮೆ ಫಲವತ್ತತೆ ಇರತಕ್ಕಂತ ಜಮೀನುಗಳಲ್ಲಿ ಈ ಸಿರಿಧಾನ್ಯಗಳನ್ನ ಅಂದ್ರೆ ಕೊರಲೆ, ನವಣೆ ಇಂತ ಬೆಳೆಗಳನ್ನ ಬೆಳೀತಕ್ಕಂತ ಒಂದು ಅವಕಾಶ ಇದೆ. ರೈತರಲ್ಲಿ ನಂದು ಇನ್ನೊಂದು ಮನವಿ, ಬೆಳೆ ಸಮೀಕ್ಷಾ ಕಾರ್ಯಕ್ರಮ ಈ ವರ್ಷನೂ ಸಹಿತ ಪ್ರಾರಂಭವಾಗ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ರೈತರ ಒಂದು ಏನ್ ಆಪ್ ಅಂತ ಕರಿತೀವಿ ಅದನ್ನ ಬಿಡುಗಡೆ ಮಾಡಿದರೆ, ಇದನ್ನ ಬಳಸಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟು ರೈತರು ತಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನು ತಾವೇ ಮಾಡಬಹುದು ಅಂತ ಹೇಳ್ತಾರೆ. ದಯಮಾಡಿ ಈ ಒಂದು ಹೆಚ್ಚು ಹೆಚ್ಚು ರೈತರು ತಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮವನ್ನ ತಾವು ಮಾಡಿಕೊಂಡಲ್ಲಿ ಒಂದು ತಮಗೂ ಒಂದು ನಿಖರತೆ ಇರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇದರಿಂದ ಅನುಕೂಲನ ಆಗುತ್ತೆ. ನಿಮ್ಮ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ತಾವೇನಾದ್ರೂ ಮುಂದೆ ಖರೀದಿ ಕೇಂದ್ರಗಳಿಗೆ ನೀವು ತಮ್ಮ ಬೆಳೆ ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ನಾಳೆ ತಮ್ಮ ಇನ್ಸೂರೆನ್ಸ್ ಕ್ಲೇಮ್ ಮಾಡೋದಕ್ಕೆ ಅಥವಾ ತಮ್ಮ ಬೆಳೆ ಹಾನಿಯಾದಂತಹ ಸಂದರ್ಭಗಳಲ್ಲಿ ಈ ಒಂದು ಏನು ಬೆಳೆ ಸಮೀಕ್ಷೆ ಇದೆಯಲ್ಲ ಅದು ಬೇಕೇ ಬೇಕಾಗುತ್ತೆ. ಅದರ ಜೊತೆಗೆ ತಮಗೆ ಇನ್ಸೂರೆನ್ಸ್ ಎನ್ರೋಲ್ಮೆಂಟ್ಗೂ ಸಹಿತ ಇದು ಅನುಕೂಲ ಆಗುತ್ತೆ. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿರುವ ಯೋಜನೆಗಳ ಬಗ್ಗೆ ತಾವು ಸಂಪೂರ್ಣ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಕೊಟ್ಟಿದ್ದೀರಾ. ದೂರವಾಣಿ ಸಂಖ್ಯೆ ಕೊಡಿ ನಿಮ್ಮನ್ನು ಸಂಪರ್ಕಿಸುವುದಾದರೆ ನಮ್ಮ ಕೇಳುಗರಿಗೆ. ನನ್ನ ದೂರವಾಣಿ ಸಂಖ್ಯೆ 8277932643. ಧನ್ಯವಾದ ಸರ್. ಇದುವರೆಗೆ ಕಾರ್ಯಕ್ರಮಕ್ಕೆ ಬಂದು ತಾವು ನಮ್ಮ ಸ್ಟುಡಿಯೋದಲ್ಲಿ ಭಾಗವಹಿಸಿ ರೈತ ಬಾಂಧವರಿಗೆ ನೇರವಾಗಿ ತಾವು ಉತ್ತರ ನೀಡಿದ್ದೀರಾ. ತಮಗೆ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517260. ಇನ್ನೊಮ್ಮೆ ಕೇಳಿ, 94. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾವೇರಿ, ದಾವಣಗೆರೆ, ಉತ್ತರ ಕನ್ನಡ, ಬೀದರು, ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಜುಲೈ ತಿಂಗಳು 2025 ಇಸ್ವಿಯಲ್ಲಿ 2-3 ವಾರಗಳಲ್ಲಿ ಶುಂಠಿ ಬೆಳೆಯ ರೋಗಗಳ ಸಮೀಕ್ಷೆಯನ್ನು ವಿವಿಧ ತಾಲೂಕುಗಳಲ್ಲಿ ಕೈಗೊಳ್ಳಲಾಯಿತು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಡಾ ಶ್ರೀಶೈಲ ಸೋನ್ಯಾಳ್, ಡಾ ಗಿರೀಶ್ ಆರ್, ಡಾ ಗಂಗಾಧರ್ ನಾಯಕ್ ಬಿ, ಡಾ ನಾಗರಾಜಪ್ಪ ಅಡಿವೆಪ್ಪರ್ ಹಾಗೂ ಡಾ ಪ್ರದೀಪ್ ಎಸ್ ರೋಗ ಸಮೀಕ್ಷೆಯನ್ನು ಹೊಸನಗರ, ಶಿಕಾರಿಪುರ, ಸಾಗರ, ಸೊರಬ, ಭದ್ರಾವತಿ, ಶಿವಮೊಗ್ಗ ಹಾಗೂ ತೀರ್ಥಹಳ್ಳಿ ತಾಲೂಕುಗಳಲ್ಲಿ ಮಾಡಲಾಯಿತು. ಶುಂಠಿ ಬೆಳೆಯ ರೋಗಗಳ ಸಮೀಕ್ಷೆ ಸಮಯದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ದುಂಡಾಣು ಎಲೆ ಮಚ್ಚೆ ರೋಗ, ಫ್ಲಾಕ್ಸಿ ಪೈರಿಕುಲೇರಿಯಾ ಬೆಂಕಿ ರೋಗ ಮತ್ತು ಕೊಲೆಟೋಟ್ರೈಕಮ್ ಎಲೆ ಚುಕ್ಕೆ ರೋಗ ಕಂಡು ಬಂದಿದೆ. ಈ ರೋಗಗಳನ್ನು ಪ್ರಯೋಗಾಲಯದಲ್ಲಿ ಬೆಳೆದು ಅವುಗಳನ್ನು ಸೂಕ್ಷ್ಮ ದರ್ಶಕ ಯಂತ್ರದ ಮೂಲಕ ಅಭ್ಯಾಸಿಸಲಾಗಿದೆ. ಮೊದಲೆಲ್ಲ ಶುಂಠಿ ಬೆಳೆಯು ರೈತರಿಗೆ ಗೆಡ್ಡೆಕುಳ ರೋಗವು ತೀವ್ರವಾಗಿ ಬಾಧಿಸುತ್ತಿತ್ತು. ಆದರೆ ಕಳೆದ ವರ್ಷದಿಂದ ಶುಂಠಿ ಕೃಷಿಯಲ್ಲಿ ಹೊಸ ರೋಗಾಣುಗಳು ರೈತರನ್ನು ಹೈರಾಣಾಗಿಸುತ್ತಿದೆ. ಕಳೆದ ವರ್ಷವು ರೋಗಾಣುಗಳು ಗೆಡ್ಡೆಗಳು ಬಲಿತ ಮೇಲೆ ಬಾಧಿಸಿದ್ದರಿಂದ ಗಿಡಗಳು ಮಾತ್ರ ಒಣಗಿದ್ದವು, ಹಾಗಾಗಿ ಗೆಡ್ಡೆಗಳಿಗೆ ಅಷ್ಟಾಗಿ ಬಾಧಿಸಿರಲಿಲ್ಲ. ಪ್ರಸ್ತುತ ಶುಂಠಿ ಬೆಳೆಯ ಪ್ರಾರಂಭ ಹಂತದಲ್ಲಿ ಹೊಸ ರೋಗಾಣುಗಳು ತೀವ್ರತೆಗೆ ತುತ್ತಾಗು ಹೊಸ ರೋಗಾಣುಗಳ ತೀವ್ರತೆಗೆ ತುತ್ತಾಗಿ ಗಿಡಗಳು ಒಣಗಿ ಗೆಡ್ಡೆ ಬೆಳೆಯುವುದು ಕುಂಠಿತವಾಗಿದೆ ಮತ್ತು 2-3 ವಾರಗಳಲ್ಲಿ ಬೆಳೆ ನಾಶವಾಗುತ್ತದೆ ಎಂದು ಡಾಕ್ಟರ್ ಶ್ರೀಶೈಲ ಸೋನ್ಯಾಳ್, ಸಸ್ಯರೋಗಶಾಸ್ತ್ರ ಪ್ರಾಧ್ಯಾಪಕರು ತಿಳಿಸಿರುತ್ತಾರೆ. ಪ್ರಮುಖವಾಗಿ ಕಂಡುಬರುವ ರೋಗಾಣುಗಳು ದುಂಡಾಣು ಎಲೆಮಚ್ಚೆ ರೋಗ, 2 ಶಿಲೀಂಧ್ರಗಳಾದ ಫ್ರಾಕ್ಸಿ ಪೈಲಿಕುಲೇರಿಯಾ ಬೆಂಕಿ ರೋಗ ಮತ್ತು ಕೊಲೆಟೋಟ್ರಕಮ್ ಎಲೆ ಚುಕ್ಕೆ ರೋಗ. ದುಂಡಾಣುವಿನ ಎಲೆಮಚ್ಚೆ ರೋಗ ಒಂದು ಲಕ್ಷಣಕ್ಕೆ ಬಂದರೆ ಶುಂಠಿಯ ಎಲೆಗಳ ಮೇಲೆ ಮತ್ತು ಕಾಂಡದ ಮೇಲೆ ನೀರಿನಿಂದ ಆವೃತವಾದ ಚಿಕ್ಕ ಗಾತ್ರದ ಮಚ್ಚೆಗಳು ಕಾಣಿಸುತ್ತವೆ. ತದನಂತರ ಚಿಕ್ಕ ಚಿಕ್ಕ ಮಚ್ಚೆಗಳು ಒಂದಕ್ಕೊಂದು ಕೂಡಿಕೊಂಡು ಎಲೆಗಳು ಸುಟ್ಟ ಹಾಗೆ ಕಾಣುತ್ತದೆ. ಫ್ರಾಕ್ಸಿ ಪೈರಿಕುಲೇರಿಯಾ ಶುಂಠಿ ಗಿಡದ ಎಲೆ ಮತ್ತು ಕಾಂಡಗಳ ಮೇಲೆ ಕಪ್ಪು ಅಥವಾ ಆಲಿವ್ ಹಸಿರು ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಚುಕ್ಕೆಗಳು ವಜ್ರಾಕಾರ ಅಥವಾ ಕಣ್ಣಿನ ಆಕಾರವಾಗಿ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗುತ್ತವೆ. ಕೊಲೆಟ್ರೈಕಮ್, ಇದು ಚಿಕ್ಕ ಗಾತ್ರದ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸಿಕೊಂಡು ನಂತರದಲ್ಲಿ ತಿಳಿ ಹಳದಿ ಬಣ್ಣಗಳಿಂದ ಆವೃತವಾಗಿ ಮಧ್ಯದಲ್ಲಿ ಚಿಕ್ಕ ಗಾತ್ರದ ಕಪ್ಪು ಚುಕ್ಕೆಗಳು ಕಾಣಿಸಿಕೊಂಡಿವೆ. ಇನ್ನು ರೋಗ ಹರಡುವಿಕೆಯ ವಿಧಾನಗಳಿಗೆ ಬಂದರೆ ಮತ್ತೆ ಕಾರಣಗಳಿಗೆ ಬಂದರೆ, ರೋಗ ಹರಡುವುದು ಎರಡು ಶಿಲೀಂಧ್ರಗಳು ಮತ್ತು ದುಂಡಾಣುವಿನ ರೋಗಗಳು ಗಾಳಿಯ ಮುಖಾಂತರ ಮಳೆಯ ಹನಿಯ ಜೊತೆಗೆ ಇತರ ಗಿಡಗಳಿಗೂ ಹರಡುತ್ತದೆ. ರೋಗ ಹೆಚ್ಚಾಗಲು ಹೆಚ್ಚಿನ ಆರ್ದ್ರತೆ ಅಂದರೆ %80-95%, ಕಡಿಮೆ ರಾತ್ರಿ ಉಷ್ಣಾಂಶ %15-22 ಸೆಲ್ಸಿಯಸ್ ಮತ್ತು ಸಾರಜನಕ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದಾಗ ತೀವ್ರವಾಗಿ ಹರಡುತ್ತವೆ. ಬೆಳಗಿನ ಇಬ್ಬನಿ, ಮೋಡ ಕವಿದ ವಾತಾವರಣ, ಸಾಲುಗಳ ನಡುವಿನ ಕಡಿಮೆ ಅಂತರ, ಹೆಚ್ಚು ಮಳೆ, ತುಂತುರು ಮಳೆ ಹನಿ, ಬಿಟ್ಟು ಬಿಟ್ಟು ಬರುವ ಮಳೆಗೆ ಈ ಮೂರು ರೋಗಾಣುಗಳು ತೀವ್ರವಾಗಿ ಹರಡುತ್ತವೆ. ನಿಯಂತ್ರಣ ಕ್ರಮಗಳಿಗೆ ಬಂದರೆ, ರೋಗ ಬರುವ ಮೊದಲು %1 ಬೋರ್ಡೋ ದ್ರಾವಣ ಅಥವಾ ಮ್ಯಾಂಕೋಜೆಬ್ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 12-15 ದಿನಗಳ ಅಂತರದಲ್ಲಿ ಸಿಂಪಡಿಸುವಾಗ 4 ಮಿಲಿಲೀಟರ್ ಅಂಟನ್ನು ಅಂದರೆ ಗಮ್ ಅನ್ನ 15 ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಬೇಕು. ರೋಗ ಬಂದ ಮೇಲೆ ಮಳೆ ಇಲ್ಲದಿರುವಾಗ ಕನಿಷ್ಠ 4-5 ಗಂಟೆ ಪ್ರೊಪೆಕೊನಾಜೋಲ್ 25 EC 1 ಮಿಲಿಲೀಟರ್ ಪ್ರತಿ ಮಿಲಿಲೀಟರ್ ನೀರಿಗೆ ಬೆರೆಸಿ ಅಥವಾ ಹೆಕ್ಸಾಕೊನಾಜೋಲ್ 5 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಅಥವಾ ಟೆಬೆಕೊನಾಜಲ್ 28.29 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕವನ್ನ ಸಿಂಪಡಿಸಬೇಕು ಅಥವಾ ಕಾರ್ಬೆಂಡೈಜಿಮ್ %12+ ಮ್ಯಾಂಕೋಜಬ್ %63 ಅಂದರೆ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ 8-10 ದಿನಗಳ ಅಂತರದಲ್ಲಿ ಗುಣಮಟ್ಟದ ಅಂಟು ಬೆರೆಸಿ ಸಿಂಪಡಿಸಬೇಕು ಹಾಗೂ ದುಂಡಾಣು ಎಲೆ ಮಚ್ಚೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಪ್ಲಸ್ ಕಸುಗಾಮೈಸಿನ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ 8-10 ದಿನಗಳ ಅಂತರದಲ್ಲಿ 2-3 ಬಾರಿ ಸಿಂಪರಣೆ ಮಾಡಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಶ್ರೀಶೈಲ ಸೊನ್ನಾಳ್ ಸಸ್ಯರೋಗಶಾಸ್ತ್ರ ವಿಭಾಗ ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರ ಶಿವಮೊಗ್ಗ ಇವರ ದೂರವಾಣಿ ಸಂಖ್ಯೆ 9663034398 ಇದಕ್ಕೆ ಸಂಪರ್ಕಿಸಬಹುದು. ಇಲ್ಲವೇ ಡಾಕ್ಟರ್ ಗಂಗಾಧರ್ ಬಿ ನಾಯಕ್ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಸಸ್ಯರೋಗಶಾಸ್ತ್ರ ವಿಭಾಗ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಶಿವಮೊಗ್ಗ ಇವರ ದೂರವಾಣಿ ಸಂಖ್ಯೆಯಾದ 9845394918ಕ್ಕೆ ಸಂಪರ್ಕಿಸಲು ಈ ಮೂಲಕ ಕೋರಲಾಗಿದೆ. ಇದೀಗ ತರೀಕೆರೆ ತಾಲೂಕು ಶ್ರೀ ಎಸ್ ಜಿ ಗಂಗಾಧರಪ್ಪ ಮತ್ತು ತಂಡದವರಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದವನ್ನು ಕೇಳೋಣ ಬನ್ನಿ. ಜೈ ಗುರು ಮಂಗಳ ಪಾರ್ವತಿ ಬದಿಯರ ರೈತ ಬಾಂಧವರೇ, ಇದುವರೆಗೂ ತರೀಕೆರೆ ತಾಲೂಕು ಶ್ರೀ ಎಸ್ ಜೆ ಗಂಗಾಧರಪ್ಪ ಮತ್ತು ತಂಡದವರಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದವನ್ನ ಕೇಳಿದಿರಿ. ಇಂದಿಗೆ ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಯಿತು. ನಾಳಿನ ಕೃಷಿರಂಗದಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ನಾಳೆ ಬೆಳಗ್ಗೆ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಬೆಳೆಗಳಲ್ಲಿ ಬರುವ ಇಲಿ ಹೆಗ್ಗಣಗಳ ನಿಯಂತ್ರಣ ಕುರಿತು ತಜ್ಞರಾದ ಡಾಕ್ಟರ್ ಬಿಕೆ ಶಿವಣ್ಣ ಇವರು ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೆಡದೇಶ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಶಿವಮೊಗ್ಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದೇಶ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ. ನಾಳೆ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಬೀಕನಹಳ್ಳಿ ರೈತ ಮಹಿಳೆ ಶ್ರೀಮತಿ ಉಷಾ ಎಂಎನ್ ಇವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಪ್ರಸ್ತುತಿ ಹಾಗೂ ಸಂದರ್ಶನ ಡಾಕ್ಟರ್ ಎಸ್ಎಂ ಸುಧಾಕರ್. ಇವಿಷ್ಟು ನಾಳಿನ ಬೆಳಗಿನ